ದಕ್ಷಿಣ ರಾಜ್ಯಗಳ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವರುಗಳ ಸಮಾವೇಶ, ಕೇಂದ್ರ ಸಚಿವರಾದ ಡಾ ಎಲ್ ಮುರುಗನ್, ಜಿ ಕಿಶನ್ ರೆಡ್ಡಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದುಕು ಅಕ್ಷಯವಾಗಲಿ ಕಿರುನಾಟಕ ಸರಣಿ ತಿಂಗಳ 4ನೆಯ ಗುರುವಾರ ಬೆಳಗ್ಗೆ 9 ಗಂಟೆಗೆ ರಾಜ್ಯವ್ಯಾಪಿ ಜಾಲದಲ್ಲಿ. ಬದುಕು ಅಕ್ಷಯವಾಗಲಿ ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಪ್ರತಿದಿನ ನಸುಕಿನ 6:40ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಾವಯವ ಮಾತುಕತೆ. ಸಾವಯವದ ಎಲ್ಲ ಮಗ್ಗುಲುಗಳನ್ನೂ ಪರಿಚಯಿಸುವ ನೂತನ ಬಾನುಲಿ ಸರಣಿ ಸಾವಯವ ಮಾತುಕತೆ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಕುರಿತು ನಾಗೇನಹಳ್ಳಿಯ ಡಿ ರವಿಶಂಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಾಗೇನಹಳ್ಳಿಯ ಪ್ರಗತಿಪರ ರೈತರಾದಂತಹ, ಅದರಲ್ಲೂ ಸಾವಯವ ಕೃಷಿಯಲ್ಲಿ ಪ್ರಗತಿಯನ್ನು ಕಂಡಂತಹ ಡಿ ರವಿಶಂಕರ್ ಅವರು ಆಗಮಿಸಿದ್ದಾರೆ. ನಮಸ್ಕಾರ ರವಿಶಂಕರ್ ಅವರೇ. ನಮಸ್ಕಾರ ಸರ್. ನೀವು ನಾಗೇನಹಳ್ಳಿಯವರು? ಹೌದು ಸರ್. ಆಮೇಲೆ ನಿಮ್ಮದು ಕೃಷಿ ಕುಟುಂಬ, ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿ ಬಗ್ಗೆ ಬಹಳಷ್ಟು ಕೆಲಸವನ್ನು ಮಾಡಿದಂಥ. ಹೌದು ಸರ್. ನಿಮ್ಮದು 1 ಎಕರೆ ಗದ್ದೆ ಇದೆ, ಮತ್ತು ಬೇರೆ ಬೇರೆ ರೀತಿ ಗದ್ದೆಗಳನ್ನು ಎಷ್ಟು ಮಾಡ್ತಿದ್ದೀರಿ, ಏನೇನು ಬೆಳೀತಿದ್ದೀರಿ ಅನ್ನೋದು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ರಿ. ಸರ್, ನಮ್ಮದು ನೀರಾವರಿ ಜಮೀನು 2 ಎಕರೆ ಇದೆ ಸರ್. ಅದಲ್ಲದೇ ನಾವು ಬೇರೆ ಜಮೀನು ಕೂಡ ನಾವು ಗುತ್ತಿಗೆ ಮಾಡ್ತಿದ್ವಿ. ಆಮೇಲೆ 2 ಎಕರೆ ಡ್ರೈ ಲ್ಯಾಂಡ್ ಸ್ವಂತನೇ ಇದೆ. ಟೋಟಲ್ ಆಗಿ 8 ಎಕರೆ ನಾವು ಕೃಷಿ ಮಾಡ್ತಾ ಇದೀವಿ ಸರ್. ಕೃಷಿ ಮಾಡ್ತಿದ್ದೀವಿ, ಅದರಲ್ಲಿ ಮೇಜರ್ ಆಗಿ ಕಬ್ಬು ಸರ್. ನಮ್ದು ಕಬ್ಬು, ಈಗ ಆಮೇಲೆ ಭತ್ತನೂ ಮಾಡ್ತಾ ಇದ್ವಿ. ಕಬ್ಬು ಅಂತಂದ್ರೆ ಯಾವ ತಳಿ ನೀವು ಬಳಸ್ತೀರಿ ಹೆಚ್ಚಾಗಿ? ಬೆಲ್ಲದ ರಾಜ ಅಂತ ಇತ್ತು ಸರ್ ಮೊದಲು, ಅದು ಕ್ರಾಪ್ ಚೆನ್ನಾಗಿ ಬರ್ತಿತ್ತು. ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸರ್. ಈಗ ಜೈ ಭೀಮ್ ಅಂತ ಹೊಸದಾಗಿ ಕಬ್ಬು ಬಂದಿದೆ. ಅದು ಯಾಕೆ ಕಡಿಮೆ ಆಯ್ತದು? ಅದು ಬೆಲ್ಲಕ್ಕಷ್ಟೇ ಉಪಯೋಗ ಸರ್. ಅದು 9-10 ತಿಂಗಳಾಗ ಅದನ್ನ ಕಟಾವ್ ಮಾಡಿಬಿಡೋಕೆ ಸರ್. ಅದು ನಾವು ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಇದ್ದು ಸರ್, ನಮ್ಮ ಕಾರಣಗಳು ಇದ್ದಿಲ್ಲ. ಯಾವ ಫ್ಯಾಕ್ಟ್ರಿಗೆ ನೀವು ಹೊಡಿತೀರಿ ಅದನ್ನು ಕಬ್ಬನ? ನಾವು ಮೊದಲೆಲ್ಲ ಐ ಎಸ್ ಆರ್ ನಮ್ಮ ಹೊಸಪೇಟೆ ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಇತ್ತು ಸರ್. ಅವಾಗ ನಮ್ಗೆ ರಿಕವರಿ ಚೆನ್ನಾಗಿ ಬರ್ತದ್ದು, ಟನ್ನೇಜ್ ಜಾಸ್ತಿ ಬರ್ತದ್ದು. ಯಾವಾಗ ನಮ್ಮ ಸುಗರ್ ಫ್ಯಾಕ್ಟ್ರಿ ಬಂದಾಯ್ತು, ದಾವಣಗೆರೆಗೆ ಕಬ್ಬು ಸಪ್ಲೈ ಮಾಡ್ಲಿಕ್ಕೆ ಶುರು ಮಾಡಿ ಸರ್, ಅವು ಟೈಮ್ ಸರಿಗೆ ಬರ್ತಾ ಇಲ್ಲ. 13 ತಿಂಗಳು 14 ತಿಂಗಳು ಡೇಟ್ ಆಫ್ ಪ್ಲಾಂಟೇಷನ್ ಪ್ರಕಾರ ಟೋಕನ್ ಕೊಡ್ತದ್ರಿ ಸರ್, ಚಾಲ್ತಿ ಪ್ರಕಾರ. ಅಲ್ಲಿ ಯಾವಾಗ ನಾವು ದಾವಣಗೆರೆಗೆ ಏನು ಸಪ್ಲೈ ಮಾಡಿದ್ವಲ್ಲ, ಅದು ದೊಡ್ಡ ದೊಡ್ಡ ರೈತರಿಗೆ ಫಸ್ಟ್ ಟೋಕನ್ ಸಿಗ್ತಾವೆ, ಆಮೇಲೆ ಲಾರಿಗಳು ಸಿಗೋದಲ್ಲ ಅವ್ರದ್ದಾದ್ಮೇಲೆ. ಹಿಂಗಾಗಿ 13-14 ತಿಂಗಳೆಲ್ಲ ಆಗಿಬಿಡುತ್ತೆ ಟನ್ನೇಜ್. ಅದು 2-2 ದಿವಸ 3-3 ದಿವಸ ಲಾರಿ ಒಣಗಿ ಕಮ್ ಆಗಿ ಲಾಸ್ ಆಗೈತಿ ಬಿಡು ಸರ್. ಅದಕ್ಕಾಗಿ ಇನ್ನು ಸ್ವಲ್ಪ ಕಬ್ಬು ಬಿಟ್ಟು ಬೇರೆ ಏನಾದರೂ ಪ್ರಯತ್ನ ಮಾಡೋಣಂದರೆ ಅಲ್ಲಿ ಬೇರೆ ಬೆಳೆನ ಅಲ್ಲಿ ಇದಾಗ್ತಾ ಇಲ್ಲ ಸರ್. ಸ್ವಲ್ಪ ನೋಡೋಣ ಅಂತ ಈಗ ಸ್ವಲ್ಪ ಒಂದು 1 ಎಕರೆಗೆ ಹೂವು ಹಾಕಿದ್ದೀವಿ ಸರ್, ಸುಗಂಧರಾಜ್ ಅಂತ. ಸುಗಂಧರಾಜ್ ಹೂ ಮಾಡೋಣ. ಇವಾಗ ನೀವು ಭತ್ತ ಬೆಳಿತೀರಿ? ಹೌದು ಸರ್. ಕಬ್ಬು ಬೆಳಿತೀರಿ? ಹೌದು ಸರ್. ಆಮೇಲೆ ಹೂವು ಅಂದ ತಕ್ಷಣ ಮಲ್ಲಿಗೆ ಹೂವು, ಈ ಸುಗಂಧರಾಜ್ ಸರ್, ಮಲ್ಲಿಗೆ ಈಗ ಒಂದು ತಿಂಗಳಾಯ್ತು ಸರ್, ಹಾಗೆ ಸುಗಂಧರಾಜ್ 2 ವರ್ಷದಿಂದ ಬೆಳಿತಾ ಇದೀವಿ ಸರ್. ಕಬ್ಬು ಬೆಳಿತೀರಲ್ಲ, ಈ ಕಬ್ಬಿನೊಳಗೆ ಬೆಲ್ಲಕ್ಕೆ ಸಂಬಂಧಿಸಿದ್ದನ್ನ ನೀವು ಹಾಕ್ತೀರಿ ಈಗ? ಹೌದು ಸರ್. ಹೌದು ಸರ್. ನಿಮ್ಮಲ್ಲಿ ಗಾಣ ಅದನ್ನ? ಗಾಣಗಳು ಅದಾವ ಸರ್, ಬೇರೆ ನಮ್ದಿಲ್ಲ, ಬೇರೆ ಗಾಣಗಳು ಅದಾವ ಸರ್. ಇತ್ತೀಚೆಗೆ ಅವೆಲ್ಲ ಕೆಮಿಕಲ್ ಗಾಣಗಳಾಗಿ ಬಹಳ ಲಾಸ್ ಆಗ್ತಾ ಇದೆ ಸರ್. ಮೊದಲು ಒಂದು ಕ್ವಿಂಟಲ್ ಬೆಲ್ಲ ಮಾಡ್ಬೇಕಂದ್ರೆ ಕ್ವಿಂಟಲ್ ಹಾಲು ಹೋಗ್ತೈತೆ ಸರ್, ಅವಾಗ ತುಂಬಾ ರೈತರಿಗೂ ಅನುಕೂಲ ಇತ್ತು. ಈಗ ಕೇವಲ 20 ಲೀಟರ್ ಕಬ್ಬಿನ ಹಾಲಿನಲ್ಲಿ 80 ಕೆಜಿ ರಾಸಾಯನಿಕಗಳು ಕೆಮಿಕಲ್ ಹಾಕಿ ಬೆಲ್ಲ ತಯಾರು ಮಾಡೋಂತ ಗಾಣಗಳು ಸ್ಟಾರ್ಟ್ ಆಗಿಬಿಟ್ಟವು ಸರ್. ಕಬ್ಬಕ್ಕಿತ್ತಂಗಿಲ್ಲ, ರೈತರು ಕಬ್ಬು ಬೇಕಾಗಿಲ್ಲ, ಹಂಗೆ ಬಿದ್ದಿರ್ತಾವ. 100 ಕೆಜಿ ಕಬ್ಬು ಸಪ್ಲೈ ಆಗಕ್ಕೆ ಎಷ್ಟು ಬೆಲ್ಲ ಹೋಗ್ತದ ಅಷ್ಟು ಬೆಲ್ಲನ ಬರೀ 20 ಕೆಜಿ ಹಾಲು ಕಬ್ಬನಾಗೆ ತಯಾರು ಮಾಡೋಂತ ರಾಸಾಯನಿಕ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಮಾಡಿಬಿಟ್ರೆ ಸರ್. ಅದರಿಂದ ಆರೋಗ್ಯಕ್ಕೆ ತೊಂದರೆ ಇದ್ರೂ ಕೂಡ ಜನ ಎಚ್ಚೆತ್ಕೊಂತ ಇಲ್ಲ. ಇದು ಸಾವಯವ ಬೆಲ್ಲಕ್ಕೆ ಏನಾದರೂ ಒಂದು ಇದು ಕೊಟ್ಟರೆ ರೈತರಿಗೆ ಒಂದು ಸ್ಫೂರ್ತಿ ಬರ್ತದೆ ಸರ್ ಬೆಳಿಲಿಕ್ಕೆ. ಅವಾಗ ನಾವು ಕಷ್ಟಪಟ್ಟು ಬೆಳೆದಂಥ ಶ್ರಮಕ್ಕೆ ಒಂದು ಬೆಲೆ ಸಿಗ್ಬೋದು ಸರ್. ಆಮೇಲೆ ಈ ಕಬ್ಬು ಅಂದ್ರಲ್ಲ, 1 ಎಕರೆಗೆ ಎಷ್ಟು ಟನ್ ಬೆಳಿತೀರಿ ನೀವು ಕಬ್ಬನ? 40-50 ಟನ್ ಬೆಳಿತೀರಿ. 50 ಟನ್ ಬೆಳಿತೀರಿ. ಅದಕ್ಕೆ ಬೇಕಾದಂಥ ಗೊಬ್ಬರ ಏನು ಬಳಸ್ತೀರಿ? ಗೊಬ್ಬರ ಯೂರಿಯಾ ಕಾಂಪ್ಲೆಕ್ಸ್ ಜಾಸ್ತಿ ಆಗ್ತೀವಿ ಸರ್. ಆಮೇಲೆ ಈ ನೆಲ್ಲಿಗೆ? ನೆಲ್ಲಿಗೂ ಕೂಡ ಅಷ್ಟೇ ಸರ್. ಅದು ನೆಲ್ಲಿ ಎಷ್ಟು ತಿಂಗಳು ಬೆಳೆ? ಅದು ನೆಲ್ಲು 4.5 ತಿಂಗಳ ಬೆಳೆ ಸರ್. ಅದು ಯಾವ ತಳಿಯನ್ನ ನೀವು ಅಲ್ಲಿ ಹೆಚ್ಚಾಗಿ ಬಳಸ್ತೀರಿ? 1010 ಅಂತ ಸರ್, 1010 ಅಂತ ಹೇಳಿ. ಅದು ಅದು ಊಟಕ್ಕೆ ಬರ್ತಾ? ಬರೋದಿಲ್ಲ ಸರ್, ಅದು ಮಂಡಳಿ ದಪ್ಪ ಸರ್ ಅದು ಬಹಳ. ಅದು ದಾವಣಗೆರೆ ಸೈಡ್ ಬರೀ ಮಂಡಳಿಗಾಗಿ ಹೋಗ್ತದೆ ಸರ್. ಅದು ಮಂಡಳಿಗಾಗಿ ಸೋನಾ ಮಸೂರಿ ಹಾಕಿದ್ರೆ ಮಾತ್ರ ಊಟಕ್ಕೆ ಬರ್ತದೆ ಸರ್. ಸೋನಾ ಮಸೂರಿ ಹಾಕಿದ್ರೆ ಸ್ಪ್ರೇ ಜಾಸ್ತಿ ಮಾಡ್ಬೇಕು, ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ಬೇಕು. ಆಮೇಲೆ ಅದಕ್ಕೆ ಬೆಲೆ ಬರೋ ತಕ್ಕನ ಸ್ಟಾಕ್ ಮಾಡ್ಬೇಕು, ರೇಟ್ ಬರೋವ್ರಿಗೆ. ಗಂಗಾವತಿ ಸಿನ್ನೂರ್ ಆ ಕಡೆ ಎಲ್ಲ ಸ್ಟಾಕ್ ಮಾಡ್ತಾರೆ ಸರ್, 1 ವರ್ಷ ಸ್ಟಾಕ್ ಮಾಡಿ ರೇಟ್ ಬಂದಾಗ ಇರ್ತಾರೆ. ನಾವು ಸ್ಟಾಕ್ ಮಾಡೋಕೆ ಆಗ್ತಾ ಇಲ್ಲ ಸರ್ ಇಲ್ಲಿ. ಹಂಗಾಗಿ ನಾವು ಇದೇ ಭತ್ತನೇ ಆಗ್ತೀವಿ ಸರ್. ದಪ್ಪ ಭಾಳ ದಪ್ಪ ಊಟಕ್ಕೆ ಬರೋದಲ್ಲ, ಊಟಕ್ಕೆ ಬರಲ್ಲ, ಮಂಡಳಿಗೆ ಅವಲಕ್ಕಿಗೆ ಹೋಗ್ತದೆ, ಅವಲಕ್ಕಿಗೆ ಹೋಗ್ತದೆ. ಆಮೇಲೆ ಈ ನೆಲ್ಲು ಬೆಳಿತೀರಲ್ಲ ನೀವು? ಹೌದು ಸರ್. ಈಗ ಕಟ್ ಮಾಡ್ತೀರಿ ನೆಲ್ಲ? ಹೌದು ಸರ್. ಅದು ಇನ್ನೂ ಅರ್ಧ ಭಾಗ ಗದ್ದೆ ಒಳಗೆ ಇರ್ತದೆ? ಹೌದು ಸರ್. ಹೌದಾ? ಹೌದು ಸರ್. ಅದನ್ನು ಹಾಗೆ ಗದ್ದೆ ಒಳಗೆ ಅದನ್ನು ಇದನ್ನ ಮಾಡಿಬಿಡ್ತೀರಾ? ಮೊದಲೆಲ್ಲ ಅದು ಬಡ್ಡಿಗೆ ಕಟ್ ಮಾಡೋಂಥ ಮಿಷಿನ್ ಬರ್ತದೆ ಸರ್. ಈಗ ಅದು ತಾಸು ಲೆಕ್ಕ ಆಗಿರೋದಕ್ಕಿಂತ ಅದು ಅದ್ರ ಖರ್ಚು ಭಾಳ ಬರ್ತೈತೆ ಅಂತಂದೇಳಿ ನೆಲ್ಲ ಅಷ್ಟೇ ಕಟ್ ಮಾಡಿದ್ರೆ ಸಾಕಂತ ಬಿಟ್ಬಿಡ್ತೀವಿ. 75% ಅದು ಹುಲ್ಲು ಹಂಗೆ ಉಳ್ಕೊಂಬಿಡ್ತದೆ ಸರ್. ಅದು ಕೆಲವ್ರು ಏನು ಮಾಡ್ತಾರೆ, ಅದು ಗದ್ದಿಗೆ ಸತ್ವ ಆಗಲ್ಲ ಅಂತಂದೇಳಿ ಅದು 2 ಸಲ ಬಿಟ್ಟು 3 ಸಲ ನೇಗಿಲು ಹೊಡೆದು ಅದನ್ನ ಪುಡಿ ಮಾಡಿ ಗೊಬ್ಬರ ಆಗ್ತದಲ್ಲ ಅಂತ ಇದು ಮಾಡ್ತೀವಿ. ಮನೆ ಟ್ಯಾಕ್ಟ್ರಿಗಳು ಇದ್ದರೆ ಅದನ್ನ ನೀರು ಕಟ್ಟಿ ಪಡ್ಲರ್ ಅಂತ ಬಿಡ್ತು, ಪಡ್ಲರ್ ಹೊಡಿಸಿ ಇದು ಮಾಡ್ಬಿಡ್ತು ಮಾಡೋಂಥದ್ದು. ಆಮೇಲೆ ಈ ನೆಲ್ಲು ಬೆಳಿತೀರಿ, ಕಬ್ಬು ಬೆಳಿತೀರಿ, ಇದಕ್ಕೆಲ್ಲ ನೀವು ಮಾರ್ಕೆಟಿಂಗ್ ಮಾಡ್ತೀರಲ್ಲ ನೀವು? ಹೌದು ಸರ್. ಇವಾಗ ನೆಲ್ಲು ಬಂತು, ಇವಾಗ ನೆಲ್ಲು ಬಂದ ತಕ್ಷಣ ನೀವು ಅದನ್ನ APMC ತಗೊಂಡು ಹೋಗ್ತೀರಾ ಅಥವಾ ಡೈರೆಕ್ಟ್ ಅಲ್ಲಿ ಇವರಿಗೆ? ಇಲ್ಲ ಸರ್. ಹೆಂಗ್ ಮಾಡ್ತೀರಿ? ಇಲ್ಲ ಸರ್, ದಲ್ಲಾಳಿಗಳು ಬಂದು ಅಲ್ಲೇ ಮುಗಿಸ್ತಾರೆ ಸರ್. ಈಗ 3 ದಿನ ಆಯ್ತು ಸರ್ ಕಟಿಂಗ್ ಸ್ಟಾರ್ಟ್ ಆಗಿ, 3 ದಿನದಲ್ಲಿ 1650 ರೂಪಾಯಿ ರೇಟ್ ಇದ್ದದ್ದು ಇವತ್ತಲ್ಲಿ 1550 ರೂಪಾಯಿ. ಹ್ಞೂ ಸರ್. ಇಡೀ ತಾಲೂಕಿನಾಗ ಎಲ್ಲರೂ ಕುಂತ್ಕೊಂಡು ಅವರು ರೇಟ್ ಜಂಪ್ ಆಗಲಂಗೆ ಒಂದು ಯೂನಿಯನ್ ಮಾಡ್ಕೊಂಡು ಮಾಡಿಬಿಡ್ತಾರೆ ಸರ್. ಇವಾಗ ನಿಮಗೆ ಈ ಕುಟುಂಬದವರೆಲ್ಲ ಕೃಷಿ ಮಾಡ್ತಾ ಬಂದಾರೆ? ಹೌದು ಸರ್. ಮೊದಲು ಒಂದು, ಎರಡನೇದು 8-10 ಎಕರೆ ನೀವು ಭೂಮಿ ಮಾಡ್ತಿರ್ಬೇಕಾದ್ರೆ. ಹೌದು ಸರ್. ಇದ್ರ ಜೊತೆಗೆ ಈ ರಾಸುಗಳನ್ನು, ಆಕಳಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಇದರೊಳಗೆ ಹೆಚ್ಚು ಯಾವ್ದನ್ನ ನೀವು ಮಾಡ್ತಾ ಬಂದಿರಿ? ನಾವು ಕೋಳಿ ಸಾಕಿದ್ವಿ ಸರ್. ಕೋಳಿ ಸಾಕಿರಿ? ಈ ಜವಾರಿ ಕೋಳಿಗಳು? ಜವಾರಿ ಕೋಳಿ ಸರ್. ಮೊದ್ಲಿಂದ ಮಾಡ್ತಾ ದನಗಳೆಲ್ಲ ಇದ್ವು ಸರ್ ಮೊದಲು. ನಾವು ಸ್ವಲ್ಪ ಎಲ್ಲ ಕುಟುಂಬಗಳೆಲ್ಲ ಸಣ್ಣ ಸಣ್ಣ ಡಿವೈಡ್ ಆದಂಗೆಲ್ಲ ನಾವು ಮಾಡಕ್ ಆಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ಕೋಳಿ ಮಾತ್ರ ತೆಗದೇ ಇಲ್ಲ ಸರ್. ಯಾವಾಗ್ಲೂ ಒಂದು 50-60 ಕೋಳಿ ಮನೇಲಿ ಇದ್ದೇ ಇರ್ತಾವೆ ಸರ್. ಇದೇ ಇರ್ತದೆ. ಇನ್ನು ವಿಶೇಷವಾಗಿ ಈ ಇಷ್ಟೆಲ್ಲ ನೀವು ಮಾಡ್ತಾ, ಹ್ಞೂ ಸರ್, ಹೂವಿನ ಬಗ್ಗೆ ಇವತ್ತು ಹೂವಿನ ವ್ಯಾಪಾರ ಬಹಳ ಜೋರು. ಹೌದು ಸರ್. ಅದರಲ್ಲಿಯೂ ಕೂಡ ಸುಗಂಧರಾಜ ಹೂವು ನೀವು ಹಾಕಿರೋದು. ಆ ಸುಗಂಧರಾಜ ಎಷ್ಟು ಎಕರೆ ಹಾಕಿರಿ ನೀವು? ನಾವು ಬರೀ 4 ಎಕರೆ ಹಾಕಿವಿ ಸರ್ ನೋಡೋಣ. ಈಗ ಕಬ್ಬಿಂದು ಈ ತರ ಕೆಮಿಕಲ್ ಇದಕ್ಕೆ ಹಾಕಿ ಬೆಲೆ ಸಿಗುತ್ತೆ, ಇದು ಕಂಟಿನ್ಯೂ ಆದಾಯ ಇರೋದಕ್ಕೆ ಏನಾದರೂ ಒಂದು ಮಾಡೋಣ. ಅದು ಕಬ್ಬು ವರ್ಷ ತನಕ ಕಾಯ್ಬೇಕು ಕಬ್ಬಿಗೆ ಹಾಕಿದ್ರು ಅಂತಂದೇಳಿ ಕುಷ್ಟಗಿಲಿಂದ ಇಲ್ಲಿ ರೈತರು ಆ ಕಡೆ ಜಾಸ್ತಿ ಬೆಳೀತಾರೆ ಸರ್. ಕುಷ್ಟಗಿಲಿಂದ ಒಂದು 5,000 ರೂಪಾಯಿ ಅವ್ ಗಡ್ಡೆ ಸಿಗ್ತಾವೆ ಸರ್, ಅವ್ರು ಬೀಜ ಆಟೆ ಬರ್ತಾ ಇರೋ ಅವ್ನ ತಂದು ಹಾಕಿದ್ವಿ ಸರ್. ಹಾಕಿದ್ವಿ, ಸ್ಟಾರ್ಟಿಂಗ್ ನಮಗೆ ಅದ್ರ ಬಗ್ಗೆ ಮಾಡೋದು ಏನು ಗೊತ್ತಿರಲಿಲ್ಲ. ಒಂದು 2-3 ತಿಂಗಳಾಗ ಅದು ಭಾಳ ಕಸ ಬಂದು ಹೂವು ಬಿಡಲಿಲ್ಲ ಏನಲ್ಲ, ಒಂದು 10-15 ಸಾವಿರ ರೂಪಾಯಿ 20,000 ಮೇಲೆ ಖರ್ಚು ಮಾಡಿದ್ವಿ. ಇನ್ನೇನು ತೆಗೆದು ಬಿಡೋಣ ಅಂತ ಅಂದಾಗ ಹನುಶ್ರೀ ಅಂತ ಒಬ್ಬರು ತೋಟಗಾರಿಕೆ ಇಲಾಖೆ ಮೇಡಮ್ ಬಂದ್ರು. ಇಲ್ಲ ಇದನ್ನೇನು ಕೆಡಿಸ್ಬಾಡ್ರಿ. ಅವರು ಯಾವ್ರು? ಕುಷ್ಟಗಿ ಅವರ? ಹೊಸಪೇಟೆ ತಾಲೂಕು ತೋಟಗಾರಿಕೆ ಇಲಾಖೆ. ಹೊಸಪೇಟೆ ತಾಲೂಕು ತೋಟಗಾರಿಕೆ ಇಲಾಖೆ. ಇಲ್ಲ ಅದನ್ನೇನು ಕೆಡ್ಸಕ್ಕೆ ಹೋಗ್ಬಾಡ್ರಿ. ಅದಕ್ಕೆ ಏನು ಬೇಕು ನಮಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಔಷಧ ತಲುಸೋ ವ್ಯವಸ್ಥೆ ಮಾಡ್ತೀವಿ. ಸರ್ಕಾರದಿಂದ ಏನಾದರೂ ಅವು ಗಿಡಗಳು ಇಟ್ಟದ್ದು ಖರ್ಚು ಪುಷ್ಪ ಕೃಷಿ ಹೆಚ್ಚಿಗೆ ಮಾಡ್ರಿ, ನಮ್ಮಿಂದ ಏನಾದರೂ ಸಹಾಯ ಇತ್ತಂದ್ರೆ ನಾವು ಮಾಡ್ತೀವಿ, ಡ್ರಿಪ್ ಗಿಪ್ಪು ಏನಾದರೂ ಬೇಕು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದ್ರೆ ಸರ್. ಈಗ 1 ಎಕರೆ ಹಾಕಿರಿ ಸುಗಂಧ. 4 ಎಕರೆ ಸರ್. 4 ಎಕರೆ ಹಾಕಿರಿ. 4 ಎಕರೆಗೆ ಒಂದು ದಿವಸಕ್ಕೆ ಎಷ್ಟು? 2 ಕೆಜಿ ಆಗ್ಬಿಡುತ್ತೆ ಸರ್. 2 ಕೆಜಿ. ಇವಾಗ ಮಾರ್ಕೆಟಿಂಗ್ ಹೆಂಗೆ ಮಾಡ್ತಿರೋದನ್ನ? ಹೊಸಪೇಟೆ ಹೊಸಪೇಟೆ ಒಂದು ಅಂಗಡಿ ಕಂಟಿನ್ಯೂ ಮಾತಾಡ್ಕಿನಿ ಸರ್. ಅದು ಆ್ಯಕ್ಚುಲಿ 100 ಮದುವೆ ಸೀಸನ್ನಾಗ ಶ್ರಾವಣ ಮಾಸದಾಗ 150-800 ರೂಪಾಯಿ ಮಟ್ಟ ಹೋಗ್ತದೆ ಸರ್ ಕೆಜಿ. ಆಮೇಲೆ ಕೆಲವೊಂದ್ಸಲ 20-30 ರೂಪಾಯಿಗೂ ಬೀಳ್ತದೆ ಸರ್. ನಾವು 70 ರೂಪಾಯಿ ತಿಂಗಳಿಗೆ 10,000 ರೂಪಾಯಿ ಆಗ್ತದೆ. ಈಗಾಗಲೇ ಹೂ ಬಂದದಾಗಲೇ ನಿಮ್ಗೆ ಕಂಟಿನ್ಯೂ ಬರ್ತಾನೆ ಇರ್ತದೆ ಸರ್. ಅದು ದಿವಸ ಎಷ್ಟು ಕೆಜಿ ಮಾರ್ತೀರಿ? ದಿವಸ 2-3 ಕೆಜಿ ಬರ್ತದೆ ಸರ್. ಆಗಸ್ಟ್ ಜುಲೈ 4 ಕೆಜಿವರೆಗೆ ಬಂತು ಸರ್. ಇವಾಗ 4 ಎಕರೆ ಹಾಕಿನಂದ್ರಿ ನೀವು? ಹ್ಞೂ ಸರ್. 4 ಎಕರೆ ಸುಗಂಧರಾಜ್ ಹೂಗೆ ನೀವು ಖರ್ಚು ಮಾಡಿರುವಂಥದ್ದು ಎಷ್ಟು? ನಾವು ಒಂದು 20,000 ಖರ್ಚು ಮಾಡಿವಿ ಸರ್. ಈಗ ಅದು ನಿಮ್ಮ ನಿರೀಕ್ಷೆ ಎಷ್ಟು ತಗೋಬಹುದು ನೀವು ಅದರಿಂದ ಲಾಭನ? ಯಾವ ರೀತಿ ಲಾಭ ಮಾಡೋದಕ್ಕೆ ನೀವು ಅಲ್ಲಿ ನಿಮ್ಮ ಪ್ರಯತ್ನಗಳು ನಿರಂತರವಾಗಿರುತ್ತೆ ಆ ಭೂಮಿ ಸರಾಸರಿ ಅಂದ್ರೆ ಬರೀ 4 ಎಕರೆಗೆ ಒಂದು 40-50 ಸಾವಿರ ಮಟ್ಟ ತಗೋಬಹುದು. ಆಮೇಲೆ ನಿರಂತರ ಸರ್ ಒಂದು ದಿನ ಬಿಡಲಾರ್ದಂಗೆ ಮಾಡ್ಬೋದು. ಡೈಲಿ ಇರ್ತದೆ ಹೂ ಅಂತೂ ಬೆಳಿಗ್ಗೆ ನಾವೇ ಹರ್ಕೊಂಡು ಬಂದ್ಬಿಡ್ತೀವಿ ಸರ್. ಎಷ್ಟು ಮಂದಿ ಇದ್ದೀರಿ ನಿಮ್ಮ ಮನೆಯೊಳಗೆ? ಯಾರಿಲ್ಲ ಸರ್, ನಮ್ಮ ಮನೆಯವರು, ನಾನು ಮಗಳು 4 ವರ್ಷಕ್ಕೆ ಸಣ್ಣದ, ಇಬ್ರು ಹೋಗಿ ಹರ್ಕೊಂಡು ಬರ್ತೀವಿ ಸರ್. ನಮ್ಮ ಹೆಣ್ಮಕ್ಳು ನಾವು ಅರ್ಜೆಂಟ್ ಇದ್ರೆ, ಏನು ಅರ್ಜೆಂಟ್ ಇಲ್ಲ ಅಂದ್ರೆ ಒಬ್ಬನೇ ಹರ್ಕೊಂಡು ಬರ್ತೀವಿ ಆ ಥರ. ಆಮೇಲೆ ಮಾರ್ಕೆಟಿಂಗ್ ಎಲ್ಲ ನೀವೇ ಮಾಡ್ತೀರಾ? 11 ಗಂಟೆಗೆಲ್ಲ ಮಾರ್ಕೆಟಿಗೆ ಮುಟ್ಸ್ಬೇಕು ಸರ್ ಅವನ್ನ. 12 ಗಂಟೆ ಆದರೂ ಕೂಡ ತೊಗೊಂತಾರೆ ಸರ್. ಅಲ್ಲೇನು ದಿವಸ ದಿವಸ ಪೇಮೆಂಟ ಏನು? ಇಲ್ಲ ಸರ್, ಮಂತ್ಲಿ ಸರ್. ಮಂತ್ಲಿ ಪೇಮೆಂಟ್ ಮಂತ್ಲಿಗೆ ಎಷ್ಟು ಕೆಜಿ ಆಗಿ ಟೋಟಲ್ ಮಾಡಿ 70 ರೂಪಾಯಿದಂಗೆ ಲೆಕ್ಕ ಮಾಡಿ 8,000-10,000 ಆಗ್ತದೆ ಸರ್. ಇಳುವರಿ ಜಾಸ್ತಿ ಇದ್ದಾಗ ಎಷ್ಟು ಒಂದು ತಿಂಗಳಿಗೆ? ತಿಂಗಳಿಗೆ ಸರ್ ತಿಂಗಳಿಗೆ 8,000 ರೂಪಾಯಿ ಇನ್ಕಮ್ ಅದು. ಮಿನಿಮಮ್ ಪರವಾಗಿಲ್ಲ. ಹ್ಞೂ ಸರ್. ಆಮೇಲೆ ಇತ್ತೀಚೆಗೆ ಅದು ಕೆಮಿಕಲ್ ಕಾಸ್ಟ್ಲಿ ಅಂತೇಳಿ ಡಿಕಾಂಪೋಸರ್ ಅಂತ ಒಂದು ದ್ರಾವಣ, ಆರ್ಗ್ಯಾನಿಕ್ ದ್ರಾವಣನ ನಾವೇ ತಯಾರು ಮಾಡೋಂಥ ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಏನೇನು ಮಾಡ್ತಿರೋದಕ್ಕೆ ನೀವು? ಅದಕ್ಕೆ ಡಿಕಾಂಪೋಸರ್ ಅಂತಂದೇಳಿ ಒಂದು ಬೆಂಕಿ ಪೊಟ್ಟದಷ್ಟು ಒಂದು ಪುಡಿ ಬರ್ತದೆ ಸರ್. ಅದನ್ನು 800 ಲೀಟ್ರ್ ನೀರಿಗೆ ಬೆರೆಸಿ 9 ದಿನ ಕೈಲಿ ಮುಟ್ಲಾರ್ದಂಗೆ ಒಂದು ಕೋಲ್ನಾಗೆ ತಿರುಗಿಸ್ಬೇಕು ಸರ್. ತಿರುಗಿಸಿದ ಮೇಲೆ ಅದು ಯೂರಿಯಾ ಕೊಟ್ಟರೆ ಏನು ಎಷ್ಟು ಫಲವತ್ತತೆ ಅದಕ್ಕೆ ಇದಕ್ಕೆ ಹಾಕುತ್ತೆ ಅದಕ್ಕೆ ಅಷ್ಟು ಹಾಕತ್ತೆ ಸರ್. ಅದನ್ನು ನಾವು ದಿನ ಒಂದು 5 ಲೀಟ್ರ್ 10 ಲೀಟ್ರ್ ತಂದು ಸ್ಪ್ರೇ ಮಾಡ್ಬೋದು ಸರ್. ಹಂಗೆ ಚಿಮುಕ್ಸ್ಬೋದು ಸರ್. ಚಿಮುಕ್ಸ್ಬೋದು. ಹ್ಞೂ ಸರ್. ಮತ್ತು ಅದನ್ನು ಸ್ವಲ್ಪ ಇರ್ಲಿಕ್ಕಲೇ ಮತ್ತೆ ಅದಕ್ಕೆ ಡಿಕಾಂಪೋಸರ್ ಅನ್ನೋಂಥ ದ್ರಾವಣ ಮತ್ತೆ ಅದಕ್ಕೆ ಮತ್ತೆ ನೀರು ಜಾಸ್ತಿ ಮಾಡಿ ಮಾಡ್ಕೋಬೋದು ಸರ್. ಕಬ್ಬಾಗಲಿ, ಭತ್ತ ಆಗಲಿ, ಈ ಸುಗಂಧರಾಜ ಆಗಲಿ, ಇದನ್ನೆಲ್ಲ ಒಂದು ಕಲ್ಟಿವೇಷನ್ ಮಾಡಲಿಕ್ಕಾಗಲಿ, ಬೀಜಗಳಿಗಾಗಲಿ, ಗೊಬ್ಬರಗಳಿಗಾಗಲಿ, ಇದಕ್ಕೆಲ್ಲ ಹಣದ ಸಹಾಯ ಈ ಸೊಸೈಟಿಗಳ ಸೊಸೈಟಿ ಐತೆ ಸರ್, ಕೋಆಪರೇಟಿವ್ ಸೊಸೈಟಿ. ಆ ಸೊಸೈಟಿಯವರು ಕೊಡೋದು ಸಾಲದಲ್ಲ ಸರ್, ಹೊರಗಡೆ. 1 ಎಕರೆಗೆ ಎಷ್ಟು ಕೊಡ್ತಾರೆ ಅವರು? ಸೊಸೈಟಿಗೆ 1 ಎಕರೆಗೆ 50,000 ಕೊಡ್ತಾರೆ. 50,000 ನಿಮಗೆ ಬೇಕಾಗಿರೋದು? 40,000 ಬರ್ತದೆ ಸರ್ ಖರ್ಚು. ಗೊಬ್ಬರ ಗಿಬ್ಬರ ಎಲ್ಲ ತಂದಾಗ ಸ್ವಲ್ಪ ಜಾಸ್ತಿ ಆಗ್ತದೆ ಸರ್. ನೀವು ಈ ಭೂಮಿಗೆ ಈ ಸಗಣಿ ಗೊಬ್ಬರ ಹೆಚ್ಚು ಯೂಸ್ ಮಾಡ್ತೀರಾ ಅಥವಾ ಈ ಕುರಿ ಗೊಬ್ಬರ ಅಂತಾರೆ? ಇಲ್ಲ ಸರ್, ಮೊದಲೆಲ್ಲ ಸಗಣಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಿದ್ವಿ ಸರ್. ಇತ್ತೀಚೆಗೆ ದನಗಳು ಕೂಡ ಭಾಳ ಕಡಿಮೆ ಆಗ್ತದೆ. ಕುರಿ ಗೊಬ್ಬರ ಅಂತೂ ಈ ಕೆಮಿಕಲ್ ಗೊಬ್ಬರಕ್ಕಿಂತ ಕಾಸ್ಟ್ಲಿ ಸರ್. ಫುಲ್ ಅದ್ರ ಅದು ಹೆಂಗ? ಅದು ಟ್ರ್ಯಾಕ್ಟ್ರಿಗೆ 2,500-3,000 ರೂಪಾಯಿ ಕುರಿ ಇದು. ಹೌದು ಸರ್. ಬೇರೆ ಕಡೆಗೆ ಅಲ್ಲಿ ಬೇರೆ ಔಟ್ ಆಫ್ ಡಿಸ್ಟಿಕ್ಗೆಲ್ಲ ಹೋಗ್ತಾವ್ ಸರ್ ಅಲ್ಲಿ. ಓಹೋ. ಕುರಿ ಫಾರ್ಮ್ನರ್, ಕೋಳಿ ಫಾರ್ಮ್ನರು, ತೋಟಗಾರಿಕೆಯರು, ಗಾರ್ಡನ್ ಮಾಡೋರು ಅದೆಲ್ಲ ಹೋಗೋದಕ್ಕೆ ಅದನ್ನ ತಗೊಳೋದಂತೂ ಸಾಮಾನ್ಯ ರೈತರ ಕೈಲಿ ಆಗೋದಲ್ಲ ಸರ್. ಆಗಲ್ಲ. ಆಮೇಲೆ ಈಗ ಮಳೆಗಾಲದಾಗ ಬೆಳಗಾಂಬ್ಲಿಂದ ಕುರಿ ಕಾಯರ್ ಬರ್ತಾರೆ ಸರ್ ರೈತರು. ಅವರು ಮತ್ತೆ ಅವ್ರಿಗೆ ಹೊಲದಾಗ ಖಾಲಿ ಇರೋ ಹೊಲದಾಗ ತಪ್ಪತ್ತಾರೆ ಸರ್. ಅವ್ರಿಗೆ ದಿನಕ್ಕೆ 200-300 ಅಂತ ಮಾತಾಡಿ ಒಂದು 8-10 ದಿನ ಅವ್ರವ್ರ ಕೆಪಾಸಿಟಿ ಎಷ್ಟು ದಿನ ತಪ್ಪಿಸ್ತೀವಿ ಸರ್. ತಪ್ಪಿಸೋದು ಬಿಟ್ರೆ ಪರ್ಚೇಸ್ ಮಾಡಿ ಹಾಕೋದಂತ ಆಗೋದಲ್ಲ ಸರ್. ಆಗೋದಿಲ್ಲ. ಆಮೇಲೆ ವಿಶೇಷವಾಗಿ ಡ್ರೈ ಲ್ಯಾಂಡ್ ಅಂದ್ರಲ್ಲ ಸರ್, ಈ ಡ್ರೈ ಲ್ಯಾಂಡ್ ಒಳಗೆ ಬೋರ್ ಹಾಕಿರಾ? ಬೋರ್ ಹಾಕಿದ್ವಿ ಸರ್. ಅಲ್ಲಿ 8 ಇಂಚ್ ನೀರು ಬಿದ್ದದ? ಅದು ಅಲ್ಲಿ 2.5 ಇಂಚ್ ನೀರು ಸರ್. ನೀರದ ಆ ಭೂಮಿಗೆ ಸಫಿಶಿಯಂಟ್ ಆಗಿ ನೀರು ಸಪ್ಲೈ ಆಗ್ತದ? ಆಗ್ತಾ ಇಲ್ಲ ಸರ್. ಮಾರ್ಚ್ ಏಪ್ರಿಲ್ ನಲ್ಲಿ ಕಷ್ಟ ಆಗ್ತದೆ. ಅಲ್ಲಿ ಏನ್ ಬೆಳಿತೀರಿ ನೀವು? ಹಾಗೆ ಹೂ ಹಾಕಿರೋದು ಅದಕ್ಕೆ ಸರ್, ಸುಗಂಧರಾಜ ಹಾಕಿರೋದು ಕಬ್ಬು ಕೂಡ ಹಾಕಿರು ಸರ್. ಕಬ್ಬು ಈಗ ನೀರಾವರಿ ಬೆಳಿಗ್ಗೆ 40-50 ಟನ್ ಬಂದ್ರೆ 35-40 ಹೂ ಬರ್ತದೆ ಸರ್, ಟನ್ನೇಜ್ ಕಡಿಮೆ ಆಗ್ತದೆ ಆ ತರ. ಹಾಗೇನೆ ಈ ನಾಗೇನಹಳ್ಳಿ ಒಳಗೆ ನೀವು ಕೃಷಿಕರಾಗಿ ಮಾನವೀಯ ಮೌಲ್ಯಗಳೊಂದಿಗೆ ರೈತರಲ್ಲಿ ಒಂದು ಉತ್ಸಾಹ ಮೂಡಿಸುವಂತಹ ಕೆಲಸ ಮಾಡ್ತಿದ್ದೀರಿ ಅನ್ನುವಂತಹ, ನಾವೆಲ್ಲರೂ ಕೂಡ ಕೃಷಿಕರು ಒಂದು ಅನ್ನುವಂತಹದ್ದು, ಆಮೇಲೆ ನಮ್ಮ ದೇಶದ ಬೆನ್ನೆಲುಬು ರೈತ ಅನ್ನುವಂಥ ಸಂದೇಶದೊಂದಿಗೆ ಇವತ್ತು ನೀವೆಲ್ಲರೂ ಕೂಡ ಶ್ರಮಪಟ್ಟು ಎಲ್ಲರನ್ನು ಪ್ರೋತ್ಸಾಹ ಕೊಡುವಂತಹ ರವಿಶಂಕರಣ್ಣ ರವಿಶಂಕರಣ್ಣ ಅಂತ ಮಾತಾಡ್ತಾರೆ ಅಂತ ಕೇಳಿವಿ ನಾವು. ಇವಾಗ ಎಷ್ಟೋ ಜನ ನಮ್ಮ ರೈತರು ಏನು ಮಾಡ್ತಾರೆ, ಭೂಮಿ ಸಾಗುವಳಿ ಮಾಡ್ತಾರೆ, ಬೋರ್ ಹಾಕ್ತಾರೆ, ಸೊಸೈಟಿಗಳಿಂದ ಸಾಲ ತೊಗೊಂಡಿರ್ತಾರೆ, ಬ್ಯಾಂಕಿಂದ ಸಾಲ ತೊಗೊಂಡಿರ್ತಾರೆ, ಅದು ಕೆಲವೊಂದು ಸಂದರ್ಭದಲ್ಲಿ ತೀರಿಸ್ಲಿಕ್ಕಾಗಲ್ಲ, ಎಷ್ಟೋ ಜನ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಕೆಮಿಕಲ್ ಕಮ್ಮಿ ಮಾಡಿ ಸಾವಯವ ಗೊಬ್ಬರನ ಜಾಸ್ತಿ ಹಾಕ್ಬೇಕು, ಎರೆಹುಳ ಗೊಬ್ಬರನೇ ಹಾಕ್ಬೇಕು. ಎರೆಹುಳ ಗೊಬ್ಬರನ ಪರ್ಚೇಸ್ ಮಾಡಿ ಟೈಮ್ ಸರಿಗೆ ಅಷ್ಟು ನಮಗೆ ನಿರೀಕ್ಷೆ ಬೇಕಾದಷ್ಟು ಸಿಗೋದಿಲ್ಲ ಅಂದ್ರೆ ಕೂಡ ನಾವೇ ತಯಾರು ಮಾಡಿಕೊಳ್ಳೋಂಥ ವ್ಯವಸ್ಥೆ ಕೂಡ ಮಾಡಬೇಕು. ಅದಕ್ಕೆ ಸರ್ಕಾರದ ಸವಲತ್ತು ಏನೈತೆ ಅದನ್ನ ತಗೊಳ್ಬೇಕು ಅಂತೇಳಿ, ಆ ಸರ್ಕಾರ ಸವಲತ್ತು ಏನದವ ಅದನ್ನ ಜನರಿಗೆ ಮುಟ್ಸೋಕ್ಕಾಗಿ ನಾವೊಂದು ಟ್ರಸ್ಟ್ ಮಾಡಿದ್ದೀವಿ ಸರ್. ಆ ಟ್ರಸ್ಟ್ಲಿಂದ ಈಗ ಡಿಕಂಪೋಸರ್ ತಯಾರು ಮಾಡೋದಂಗೆ, ಜೀವಾಮೃತ ತಯಾರು ಮಾಡೋದಂಗೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಜನರಿಗೆ ಮುಟ್ಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ರೈತರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕು. ನಾವು ಬಹಳಷ್ಟು ಜನ ರೈತರು ಸಾಲ ಕಟ್ಟಕ್ಕೆ ಆಗಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಸರ್, ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಸರ್. ರೈತರು ಅದನ್ನ ಎದುರಿಸಷ್ಟು ಆತ್ಮಸ್ಥೈರ್ಯ ಪಡ್ಕೋಬೇಕು ಸರ್. ಭೂಮಿ ಅಂದಮೇಲೆ ಒಂದು ವರ್ಷ ಇಳುವರಿ ಕಡಿಮೆ ಆಗ್ಬೋದು, ಒಂದು ವರ್ಷ ಹೆಚ್ಚಾಗ್ಬೋದು, ಇನ್ನೊಂದ್ಸಲ ನಾನು ಬೆಳೆದೇ ಬೆಳಿತೀನಿ ಸಾಲ ತೀರ್ಸೇ ತೀರ್ಸ್ತೀನಿ ಅಂತ ಒಂದು ಛಲ ತಗೋಬೇಕು ಸರ್. 2-3 ಸಲ ಬೆಳೆದಿರೋರು 4-ನೇ ಸಲಕ್ಕೆ ಅದನ್ನ ಛಲದಿಂದ ಹೆಚ್ಚಾಗಿ ಬೆಳೆದು ಎಲ್ಲ ತೀರಿಸಿ ಆದರ್ಶವಾಗಿರೋಂತ ರೈತರು ಸಾಕಷ್ಟು ಇದಾರೆ. ಅಂತರ್ನ ಆದರ್ಶವಾಗಿ ಇಟ್ಕೊಂಡು ಆತ್ಮಸ್ಥೈರ್ಯ ಉಳಿಸ್ಕೋಬೇಕು ಅನ್ನೋ ಒಂದು ಶಕ್ತಿನ ರೈತರು ಪಡ್ಕೋಬೇಕು ಸರ್. ರವಿಶಂಕರ್ ಅವರೇ, ನಮ್ಮ ರೈತರಿಗೆ ನಿಮ್ಮ ಫೋನ್ ನಂಬರ್ನ ಕೊಟ್ಬಿಡಿ ಸರ್. 9-3-4-3-5-3-2-1-5-4 ಸರ್. ಬಹಳ ಸಂತೋಷ ರವಿಶಂಕರ್ ಅವರೇ, ನೀವು ನಾಗೇನಹಳ್ಳಿಯಲ್ಲಿದ್ದು ಇವತ್ತು ನಮ್ಮ ರೈತರಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಿದ್ದೀರಿ. ಸ್ವಲ್ಪ ಭೂಮಿ ಆದರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಬೆಳೆಯೋದ್ರ ಮೂಲಕ ಮಾದರಿಯಾಗಿದ್ದೀರಿ. ಇವತ್ತು ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗಕ್ಕೆ ಬಂದು ನಮ್ಮೆಲ್ಲರಿಗೂ ಕೂಡ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಅಭಿನಂದನೆಗಳು. ನಮಸ್ಕಾರ ಸರ್. ಕೇಳುವರೆ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಕುರಿತು ಪ್ರಗತಿಪರ ರೈತರಾದಂತಹ ರವಿಶಂಕರ್ ನಾಗೇನಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HP ಕಲ್ಲಂಬಟ್. ಈಗ ಕೆಲವು ಕೃಷಿ ಗೀತೆಗಳು. ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದ ಬಂದ ನೇಗಿಲ ಯೋಗಿ,